ಎರಡು ಕೆಜಿ ಅಷ್ಟೇ, ಒಂದು ಎಕರೆಗೆ ಎರಡರಿಂದ ಮೂರು ಕೆಜಿ ಹಾಕಿದ್ರೆ ಸಾಕಾಗ್ತದೆ. ಇವತ್ತು ಇದು ರೈತ ಸಂಪರ್ಕ ಕೇಂದ್ರಗಳು ಕೂಡ ಸಿಗ್ತಾ ಇದೆ, ಈ ಪ್ರೈವೇಟ್ ಗೊಬ್ಬರದ ಅಂಗಡಿಗಳಲ್ಲಿ ಕೂಡ ಸಿಗ್ತಾ ಇದೆ. ಇದು ಕಾಸ್ಟ್ ಕೂಡ ತುಂಬಾ ಕಮ್ಮಿ ಇದೆ. ಯಾವುದೇ ಜೈವಿಕ ಗೊಬ್ಬರ ತಗೊಂಡ್ರು ಕೂಡ ನಿಮಗೆ 60-100 ರೂಪಾಯಿ ಒಳಗೆ ಇದೆ ಕೆಜಿ, ಜಾಸ್ತಿ ಏನೂ ಇಲ್ಲ. ಇದೇನಾಗ್ತದೆ ಅಂದ್ರೆ ನಿಮಗೆ ಲಿಗ್ನೈಟ್ ಕಪ್ಪು ಪುಡಿ ರೂಪದಲ್ಲಿ ಬರ್ತದೆ, ಇಲ್ಲ ಬಿಳಿ ಪುಡಿ ರೂಪದಲ್ಲಿ ಬರ್ತದೆ, ಇಲ್ಲ ಈಗ ದ್ರವ ರೂಪದಲ್ಲೂ ಕೂಡ ಬರ್ತಾ ಇದೆ. ಇದನ್ನ ನಾವು 1 ಎಕರೆಗೆ ಹಾಕೋದ್ರಿಂದ ಸುಮಾರು ನಾವು ಈಗ 100 ಕೆಜಿ ಯೂರಿಯಾ ಕೊಡ್ತೀವಿ ಅಂತ ಹೇಳ್ಕೊಳ್ರಿ, ನಾವು ಬರೀ 70 ಕೆಜಿ ಕೊಟ್ರೆ ಸಾಕು, ಸಾಕಾಗುತ್ತೆ. ಅಲ್ಲ 30% ಅನ್ನ ಉಡದಲ್ಲಿ ನಮಗೆ ಕಾಸ್ಟ್ ಕೂಡ ಕಮ್ಮಿ ಆಗ್ತದೆ. ನಮಗೆ ಕಾಸ್ಟ್ ಕಮ್ಮಿಕ್ಕಿಂತ ಜೊತೆಗೆ ಭೂಮಿಯ ಫಲವತ್ತತೆ ಅದು ಇಂಪಾರ್ಟೆಂಟ್ ಅಲ್ವಾ, ಅದು ಬಹಳ ಮುಖ್ಯ ಆಗ್ತದೆ. ಅದು ಇಂಪಾರ್ಟೆಂಟ್ ಆದ್ರಿಂದ ನಮಗೆ ಈ ರೈಜೋಗೆ ದ್ವಿದಳ ಧಾನ್ಯಗಳಿಗೆ ಇದು ರೆಕಮೆಂಡೇಶನ್ ಕೂಡ ಇದೆ. ದ್ವಿದಳ ಧಾನ್ಯಗಳಿಗೆ ರೈಜೋಮ್ ಗೊಬ್ಬರ ಉಪಯೋಗ ಮಾಡಲೇಬೇಕು ಅಂತೇಳಿ ರೆಕಮೆಂಡೇಶನ್ ಕೂಡ ಇದೆ. ಇತ್ತೀಚೆಗೆ ಜೈವಿಕ ಗೊಬ್ಬರಗಳಿಗೆ ತುಂಬಾ ಮಹತ್ವ ಬರ್ತಾ ಇದೆ. ಹಾಗಾಗಿ ಇನ್ನು ನಾಗರಾಜ್ ಅವರೇ, ಮತ್ತೆ ಪೊಟ್ಯಾಶ್ ಮತ್ತೆ ಇನ್ನೊಂದು ರಂಜಕ, ಇದರಲ್ಲಿ ಸಾರ್ವಜನಿಕ ಇನ್ನೆರಡಿದಾವೆ, ಈಗ ಸಾರ್ವಜನಿಕದಲ್ಲಿ ಇನ್ನೆರಡಿದಾವೆ, ಈಗ ಅಜಿಟೋಬಾಕ್ಟರ್ ಮತ್ತು ಅಜಸ್ಪೈರಿಲಮ್ ಅಂತ ಹೇಳ್ಬಿಟ್ಟು ಇವೆರಡು ಕೂಡ ನಾವು ಬೇರೆ ಈಗ ಏಕದಳ ಧಾನ್ಯಗಳಿಗೆ ತರಕಾರಿ ಬೆಳೆಗಳಿಗೆ ಎಲ್ಲ ಬೆಳೆಗಳು ಕೂಡ ಇವೆರಡು ಉಪಯೋಗ ಮಾಡೋದು, ಅಜಿಟೋಬಾಕ್ಟರ್ ಮತ್ತೆ ಅಜಸ್ಪೈರಿಲಮ್ ಅಂತ. ಈ ಎರಡು ಇವು ಕೂಡ ಬ್ಯಾಕ್ಟೀರಿಯಾಗಳೇ, ಇವು ಬೇರುಗಂಟು ಉತ್ಪತ್ತಿ ಮಾಡಲ್ಲ. ಇವೇನ್ ಮಾಡ್ತಾವ ಅಂದ್ರೆ ಆ ಬೇರ್ ಇರುತ್ತಲ್ಲ ಬೇರಿನ ಜೊತೆನೆ ಬೆಳ್ಕೊಂತ ಹೋಗ್ತವೆ, ಬೇರಿನ ಸಹಯೋಗದೊಂದಿಗೆ ಬೆಳೀತವೆ. ಅವಾಗ ಏನಾಗ್ತಂದ್ರೆ ಇವು ಕೂಡ ಅಷ್ಟೇ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಬಿಟ್ಟು ಬೇರುಗಳು ಕೊಡ್ಲಿಕ್ಕೆ ಉಪಯೋಗ ಆಗ್ತದೆ. ಹಾಗಾದ್ರೆ ದ್ವಿದಳ ಧಾನ್ಯಕ್ಕೆ ಬಳಸುವಂತದ್ದು ರೈಜೋಮಿಯಂ ಮಾತ್ರ? ಹೌದು, ರೈಜೋಮಿಯಂ ದ್ವಿದಳಗಳಲ್ಲಿ ಮಾತ್ರ ಬೆಳೆಸಬೇಕು, ಬೇರೆ ಬೆಳೆಗಳಿಗೆ ಅದು ಬರೋದಿಲ್ಲ. ಬೇರೆ ಬೆಳೆ ಏಕದಳ ಬೆಳೆ ತರಕಾರಿ ಬೆಳೆಗಳಿಗೆ ಅಥವಾ ನಮ್ಮ ತೋಟಗಾರಿಕಾ ಬೆಳೆಗಳಿಗಾದ್ರೆ ನಾವು ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪರಿಲನ್ನ ಬೆಳೆಸಬಹುದು ಅದರೆಡ್ಡ. ಮತ್ತೆ ಇನ್ನೊಂದಂದ್ರೆ ಈಗ ಭತ್ತದ ಗದ್ದೆಗಳಲ್ಲಿ ಅಜೋಲ ಅಂತ ಸಿಗ್ತದೆ. ಅಜೋಲ ಅಂತ ಹೇಳ್ಬಿಟ್ಟು ಒಂದು ಅದು ಸಸ್ಯ, ನೀರಿನಲ್ಲಿ ಬೆಳೆಯುವಂತ ಸಸ್ಯ. ಆ ಸಸ್ಯ ನೀವು ಮೋಸ್ಟ್ಲಿ ಭತ್ತದ ಗದ್ದೆಲ್ಲಿ ನೋಡಿರ್ಬೋದು. ಹಸಿರು ಪಾಚಿ ಅಂತಾರಲ್ಲ ಮೇಲ್ಗಡೆ, ಅಲ್ಲ ಹಸಿರು ಪಾಚಿ ಬೇರೆ, ಅದು ಬೇರೆನಾ? ಇನ್ನೊಂದು ಒಂಥರ, ಇದು ಒಂದು ಸಸ್ಯನೇ, ಸಣ್ಣ ಎಲೆಗಳಿರ ಆ ತರದ ನೀರು ತುಂಬಾ ಹರ್ಕೊಳ್ತದೆ ಅಜೋಲ ಅಂತ ಹೇಳ್ಬಿಟ್ಟು. ಅದ್ರ ಕೆಳಗಡೆ ಅನಬೆನ ಅಂತ ಒಂದು ಬ್ಯಾಕ್ಟೀರಿಯಾ ಇರ್ತದೆ ಎಲೆಗಳ ಹಿಂದ್ಗಡೆ. ಅದೇನ್ ಮಾಡ್ತದೆ ಅಂದ್ರೆ ಅನಬೆನ ವಾತಾವರಣ ಸಾರಜನಕವನ್ನು ಹಿಡಿದಿರ್ತದೆ. ಏನ್ ಮಾಡ್ತೀವಿ ನಾವು ಭತ್ತದ ಗದ್ದೆಗಳಲ್ಲಿ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತೀವಿ. ಸ್ವಲ್ಪ ಲೇಬರ್ ಅಂದ್ರೆ ಈಗ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ನಾವೇನ್ ಹೇಳ್ತೀವಿ ಅಂದ್ರೆ ಅಟ್ಲೀಸ್ಟ್ 3-4 ವರ್ಷಕ್ಕೆ ಒಂದ್ಸರಿನಾರು ಭತ್ತದ ಗದ್ದೆಗಳಲ್ಲಿ ನೀವು ಅಜೋಲವನ್ನು ಬೆಳೆಸ್ಬಿಟ್ಟು ಅದನ್ನ ಭೂಮಿಗೆ ಸೇರಿಸಿದ್ರೆ ಒಳ್ಳೇದಂತ. ಏನಾಗ್ತದೆ, ನಾವು ಅದನ್ನ ಜಾಸ್ತಿ ಬೇಕಾಗಿಲ್ಲ. ಓದಿ 1 ಎಕರೆ ಭತ್ತದ ಗದ್ದೆ ಅಂತ ಇಟ್ಕೊಳ್ಳಿ, ನೀವು ನಾಟಿ ಮಾಡೋಕ್ಕಿಂತ 20 ದಿನ ಮೊದಲೇ ಸುಮಾರು 10-20 ಕೆಜಿ ಅಜೋಲ ತಂದು ಆ ನೀರು ನಿಲ್ಸ್ಬಿಟ್ಟು ಚೆಲ್ಬಿಡೋದು 1 ಎಕರೆ ಗದ್ದೆಲಿ. ಅದೇನಾಗ್ತದೆ ನಿಮಗೆ 15 ದಿವಸದಲ್ಲಿ ಸುಮಾರು 4,000 ಟನ್ ಅಷ್ಟು ಬೆಳೀತದೆ, ಬಹಳ ಜೋರಾಗಿ ಬೆಳೀತದೆ ಅದು. ಹೇಗೆ ಇನ್ನೊಂದ್ಸರಿ ಹೇಳಿ? ಈಗ 1 ಎಕರೆ ನಿಮಗೆ ಇದೆ, 1 ಎಕರೆ ಭತ್ತದ ಗದ್ದೆ ಮಾಡ್ತೀರಾ, ನೀವು ನಾಟಿ ಮಾಡೋದನ್ನ 25 ದಿನ ಇದೆ, 25 ದಿನ 25 ದಿನ ಮುಂಚೆನೆ ಸ್ವಲ್ಪ ನೀರು ನಿಲ್ಸ್ಬಿಟ್ಟು ಈ ಅಜೋಲವನ್ನ ಹಾಕ್ಬಿಡೋದು ಜಮೀನಲ್ಲೇ. ನೀವ್ ಯಾವ ಜಮೀನ ಆ ಜಮೀನಲ್ಲೇ ಸಸಿ ಸಿಗುತ್ತೆ, ಅದು ಸಿಗುತ್ತೆ ನಿಮ್ಗೇನು. ಅದು ರೈತರಿಂದ ರೈತರಿಗೆ ಮಾಡ್ಕೋಬಹುದು, ಇಲ್ಲ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಅಗ್ರಿಕಲ್ಚರ್ ಕಾಲ ಸಿಗ್ತದೆ. ನೀವು 1 ಕೆಜಿ ತಗೊಂಬಂದ್ರೆ ಆಯ್ತು, ಅದನ್ನ ಗದ್ದೆ ಒಳಗೆ ಚೆಲ್ಬಿಡೋದು. 1 ಕೆಜಿ ತಂದು ನೀವೊಂದು 10x10 ಸ್ವಲ್ಪ ಹಾಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು, ಒಂದು 10-20 ಕೆಜಿ ಮಾಡ್ಕೊಳ್ಳೋದು, ಬೇಗ ಒಂದ್ ವಾರದಲ್ಲಿ ಆಗ್ಬಿಡ್ತದೆ. ಒಂದ್ 10-20 ಕೆಜಿನ 1 ಎಕರೆ ಅಲ್ಲೆಲ್ಲ ಚೆಲ್ಬಿಡೋದು. ಅದೇನಾಗುತ್ತೆ, ಬರೀ 7-8 ದಿವಸದಲ್ಲೇ ಫುಲ್ ಆವರ್ಸ್ಕೊಂಡ್ಬಿಡ್ತದೆ ಗದ್ದೆ, ತುಂಬಾ ಆವರ್ಸ್ಕೊಂಡ್ಬಿಡ್ತದೆ. ಅವ್ರಿಗೆ ಸುಮಾರು 6,000 ಕೆಜಿ ಆಗ್ತದೆ, 4-5,000 ಕೆಜಿ ಆಗ್ತದೆ. ಅದೇನ್ ಮಾಡೋದು, ಅವಾಗ ನಾವು ನೀರು ಬಸ್ಬಿಡೋದು, ನೀರು ಬಸ್ಬಿಟ್ಟು ಅದನ್ನ ಭೂಮಿಯಲ್ಲಿ ಸೇರಿಸ್ಬಿಡೋದು. ಸೇರಿಸ್ಬಿಟ್ಟು ಆದ್ಮೇಲೆ ನಾವು ನಾಟಿ ಮಾಡುವಂತದ್ದು. ಬಹಳ ಸುಲಭ, ಸುಲಭ ಖರ್ಚಿಂದಲ್ಲ, ಇದು ಖರ್ಚೇನಲ್ಲ. ಬಟ್ ಅದ್ ನೀವು ಒಂದು 20 ದಿನ ಮುಂಚೆ ಇದು ಕೆಲಸ ಮಾಡಿ, ಕೆಲಸ ನೀರ್ ನಿಲ್ಸಿ ಇದರಿಂದ ನೀವೇನು ಗೊಬ್ಬರ ಕೊಡೋದು 30% ಕಮ್ಮಿ ಮಾಡಬಹುದು ಸಾರ್ವಜನಿಕ ಗೊಬ್ಬರವನ್ನು. ಅಲ್ಲದೆ ನೀವು ಲೆಕ್ಕ ಹಾಕಿ 4,000-5,000 ಕೆಜಿ ಅಂದ್ರೆ 4-5 ಟನ್ ಅಷ್ಟು ಬಯೋಮಾಸ್ ಅನ್ನ ಸಾವಯವ ವಸ್ತುವನ್ನ ನೀವು ಭೂಮಿಗೆ ಸೇರಿಸ್ತಾ ಇದ್ದೀರಿ ನೋಡಿ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಹಸಿರೆಲ ಗೊಬ್ಬರನು ಸಹ ನಮಗೆ ಕಡಿಮೆ ಆಗ್ತಾ ಇಲ್ಲ, ಹಾಗಾಗಿ ಇದು ತುಂಬಾ ಉಪಯುಕ್ತ ಇದೆ. ಸುಮಾರು ನಮ್ಮಲ್ಲಿ ಸುಮಾರು ಜನ ಮಾಡ್ತಾ ಇದಾರೆ ರೈತರು, ಸುಮಾರು ಈಗ ಸಾವಯವ ಕೃಷಿ ಯಾರು ಮಾಡ್ತಾ ಇದಾರೆ ಅವ್ರು ವರ್ಷ ಮಾಡೋದು ಸ್ವಲ್ಪ ನಾ ಹೇಳಿದ್ನಲ್ಲ ಕಷ್ಟ ಆಗ್ತದೆ, ಯಾಕಂದ್ರೆ ಮೊದ್ಲೇ ಮಾಡ್ಕೋಬೇಕು ಸ್ವಲ್ಪ. 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಮಾಡಿದ್ರೆ ನಮ್ಮ ಭೂಮಿ ಫಲವತ್ತತೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗ್ತದೆ. ಈ ರೀತಿಯಾಗಿ ಭತ್ತದ ಗದ್ದೆಗಳ ಇದನ್ನು ಕೂಡ ಉಪಯೋಗವನ್ನು ಮಾಡ್ಕೋಬಹುದು. ಸರಿ, ಈಗ ಅಜೋಲಾನ ಹೇಗೆ ನಾವು ಭೂಮಿಗೆ ಸೇರಿಸೋದು ಅಂತ ಹೇಳಿದ್ರೆ, ಈಗ ರೈಜೋಬಿಯಂ ಜೀವಾಣು ಗೊಬ್ಬರವನ್ನ ಹೇಗೆ ಅದನ್ನ ಬಳಸಬಹುದು? ಈಗ ರೈಜೋಬಿಯಂ ಗೊಬ್ಬರ ಆಗಿರ್ಬೋದು ಅಥವಾ ಯಾವುದೇ ಜೈವಿಕ ಗೊಬ್ಬರ ಆಗಿರ್ಬೋದು, ಇನ್ನಿತರ ಅಜಿಟೋಬ್ಯಾಕ್ಟರ್ ಎಲ್ಲದೂ ಕೂಡ ನೋಡ್ಲಿಕ್ಕೆ ಒಂದೇ ತರ ಕಪ್ಪು ಪುಡಿಯಲ್ಲೇ ಸಿಗ್ತದೆ, ಇಲ್ಲಾಂದ್ರೆ ದ್ರವ ರೂಪದಲ್ಲಿ ಸಿಗ್ತದೆ. ನಾವು ಇದನ್ನ 3 ರೀತಿಯಲ್ಲಿ ಉಪಯೋಗವನ್ನು ಮಾಡ್ಕೋಬಹುದು. ಒಂದು, ಬೀಜ ಲೇಪನ ಮಾಡೋದ್ರ ಮೂಲಕ, ಬಿತ್ತನೆಗಿಂತ ಮುಂಚೆ ಆ ಬೀಜಗಳನ್ನು ತಂದು ಏನ್ ಮಾಡ್ತಾರೆ ಅಂದ್ರೆ ಜೈವಿಕ ಗೊಬ್ಬರವನ್ನು ತಗೊಂಬರೋದು, ಒಂದ್ ಸ್ವಲ್ಪ ಬೆಲ್ಲದ ನೀರನ್ನು ಮಾಡಿ. ಈಗ ಅಂದ್ರೆ ಈಗ ಜೈವಿಕ ಗೊಬ್ಬರ ಪ್ರೈವೇಟ್ ಅಲ್ಲಿ ತಗೊಂಡ್ರೆ ಗಮ್ಮು ಕೂಡ ಕೊಡ್ತಾರೆ, ಆ ಗಮ್ ಕೊಟ್ಟಿಲ್ಲ ಅಂದ್ರೆ ಒಂದು ಅರ್ಧ ಲೀಟರ್ ನೀರಿಗೆ ಒಂದು 20-30 ಗ್ರಾಮ್ ಬೆಲ್ಲ ಹಾಕಿ ಪಾಕ ಮಾಡ್ಕೊಳ್ಳೋದು. ಪಾಕ ಮಾಡಿ ಅದರಲ್ಲಿ ಜೈವಿಕ ಗೊಬ್ಬರನ ಕಲ್ಸ್ಬಿಡೋದು. ಕಲ್ಸ್ಬಿಟ್ಟು ಏನ್ ನಾವು ಬಿತ್ತನೆ ಮಾಡಕ್ ಬೀಜ ಇದೆಲ್ಲ ಆ ಬೀಜ ಬೀಜಕ್ಕೆ ತುಂಬಾ ಲೇಪನ ಮಾಡ್ಬಿಡೋದು. ಲೇಪನ ಮಾಡಿ ನೆರಳಲ್ಲೇ ಸ್ವಲ್ಪ ಅರ್ಧ ಗಂಟೆ ಒಣಗಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡುವಂತ. ನೆರಳಲ್ಲೇ ಒಣಗಿಸಬೇಕು. ಹೌದೌದು, ಬಿಸಿಲಲ್ಲಿ ಒಣಗಿಸಬಾರದು, ಯಾಕಂದ್ರೆ ಅದು ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗ್ಬಿಡುತ್ತೆ. ನೆರಳನ್ನು ಒಣಗಿಸಿ ಬಿತ್ತನೆ ಮಾಡುವಂತದ್ದು. ಏನಾಗ್ತದೆ ಅಂದ್ರೆ ಬೀಜ ಸುತ್ತಲೂ ಕೂಡ ಬೆಳ್ಕೊಂಡಿರುತ್ತಾ ಲೇಪನ ಆಗಿರ್ತದೆ. ನೀವು ಈಗ ಮುಟ್ಟಿದಾಗ ಅದು ಬೇರೆ ಜೊತೆ ಕೂಡ ಬೆಳ್ಕೊಂಡ್ಬಿಡುತ್ತೆ. ಹಾಗೂ ಮಾಡಬಹುದು. ಅದು ಆಗ್ಲಿಲ್ಲ ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸ್ಬಿಟ್ಟು ಇದನ್ನ ಬೆರೆಸಬಹುದು. ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿ ನಾವು ಯಾವಾಗ ನಾವು ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಲ್ಲ, ಯಾಕಂದ್ರೆ ಯಾವುದೇ ಸೂಕ್ಷ್ಮಾಣುಜೀವಿ ಬೆಳಿಬೇಕಂದ್ರೆ ಅದಕ್ಕೊಂದು ಸಾವಯವ ಅಂಶ ಬೇಕು. ಅದನ್ನ ಕೊಟ್ಟಿಗೆ ಗೊಬ್ಬರ ಇತ್ತು ಅಂದ್ರೆ ಬಹಳ ಬೇಗ ಬೆಳೀತದೆ ಸೂಕ್ಷ್ಮಾಣುಜೀವಿಗಳು. ಅದೇನಾಗ್ತದೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಒಂದಿರೋದು ಎರಡು ಬರೀ ವಿತಿನ್ ಸೆಕೆಂಡ್ಸ್ ಅಲ್ಲಿ ಆಗ್ತಾವ. ಈಗ ಒಂದು 2-3 ಸೆಕೆಂಡ್ಸ್ ಅಲ್ಲಿ ಎರಡು ಆಗ್ತದೆ, ಎರಡು ಇರೋದು 4 ಆಗ್ತದೆ. 4 ಹೆಂಗೆ ಅಂದ್ರೆ ನಮಗೆ ಅದಕ್ಕೆ ಬೇಕಾದ ಒಂದು ಸಾವಯವ ವಸ್ತು ಅಥವಾ ಆರ್ಗ್ಯಾನಿಕವಾದ ವಾತಾವರಣ ಚೆನ್ನಾಗಿ ಸಿಗುತ್ತೆ, ಸಿಕ್ಕಿದ್ರೆ ಚೆನ್ನಾಗಿ ಬೆಳೀತದೆ. ಹಾಗಾಗ್ಬಿಟ್ಟು ನಾವು ಏನು ಕೊಟ್ಟಿಗೆ ಗೊಬ್ಬರ ಯಾವಾಗ ಹೊಡಿತೀವಲ್ಲ, ಈಗ 1 ಟನ್ ಕಾಂಪೋಸ್ಟ್ ಇದೆ, ತಿಪ್ಪೆ ಗೊಬ್ಬರ ಹಾಕಿರ್ತೀರಾ, ಆ ತಿಪ್ಪೆ ಗೊಬ್ಬರನ ಜಮೀನಿಗೆ ಹೊಡಿಬೇಕು. ಹೊಡಿ ಒಂದು 2-3 ದಿನ ಮುಂಚೆ ಈ ಗೊಬ್ಬರವನ್ನ ಮಿಕ್ಸ್ ಮಾಡ್ಬಿಡುದು. ಸಗಣಿ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಬಿಡುದು. ಸುಮಾರು ಈಗ 1 ಟನ್ ಇದೆ ಅಂದ್ರೆ 3-4 ಕೆಜಿ, 2 ಕೆಜಿ ಹಾಕಿದ್ರೆ ಸಾಕಾಗ್ತದೆ. ಜಾಸ್ತಿ ಆಗಿರೇನು ತೊಂದ್ರೆ ಇಲ್ಲ, 10 ಕೆಜಿ ಹಾಕಿದ್ರು ತೊಂದ್ರೆ ಇಲ್ಲ. ಅಂದ್ರೆ ಮಿಕ್ಸ್ ಮಾಡುದು ಅಂತ ಹೇಳಿದ್ರೆ ಆ ತಿಪ್ಪೆ ಗೊಬ್ಬರದ ಮೇಲೆ ಸಮಾನವಾಗಿ ಹರಡ್ಬಿಟ್ರೆ ಸಾಕ? ಸಿಂಹ ಹರಡ್ಬಿಟ್ಟು ಸ್ವಲ್ಪ 2 ದಿನ ಮುಂಚೆ ಸ್ವಲ್ಪ ತಿರುವಾಕದು. ತಿರುವಾಕದ ಏನಾಗ್ತದಂದ್ರೆ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಸೂಕ್ಷ್ಮಾಣುಜೀವಿ ಬೆಳೀತದೆ. ಬೆಳೆದಾದ್ಮೇಲೆ ಅದನ್ನ ನೀವು ಹೊಲಕ್ಕೆ ಹಾಕ್ಬಹುದು. ಹೊಲಕ್ಕೆ ಹಾಕಿದ ಏನಾಗ್ತದೆ ಅಲ್ಲೂ ಕೂಡ ಎಲ್ಲ ಕಡೆ ಬೆಳ್ಕೊಳ್ಳುತ್ತದೆ. ಆ ರೀತಿನೂ ಮಾಡಬಹುದು. ಅದು ಎರಡನೇ ವಿಧಾನ. ಇನ್ನೊಂದು ಏನಾಗ್ತದೆ, ನಾವು ಟ್ರಾನ್ಸ್ಪ್ಲಾಂಟ್ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡೋ ಸಮಯದಲ್ಲಿ ಆಕ್ಚುಲಿ ಅಜಸ್ ಪರಿಲಮ್ ಮತ್ತೆ ಅಜಿಟೋಬ್ಯಾಕ್ಟರ್ ನಾವು ತರಕಾರಿ ಬೆಳೆಗಳಿಗೆ ಯೂಸ್ ಮಾಡಿ ಅಂತೀವಿ. ಅಲ್ಲಿ ನಾಟಿ ಮಾಡೋ ಸಂದರ್ಭ ಬರ್ತದೆ. ಅವಾಗ ಏನ್ ಮಾಡುದು, ಒಂದು 10 ಲೀಟರ್ ನೀರು ತಗೊಳ್ಳೋದು, ನೀಟ್ಲಿ ಒಂದು 1/2 ಕೆಜಿನ 1 ಕೆಜಿನ ಬೆರೆಸ್ಬಿಡೋದು, ದ್ರಾವಣ ಮಾಡ್ಕೊಡು. ನೀವು ನಾಟಿ ಮಾಡಬೇಕು. ನೀವು ಹೆಂಗ ನಾಟಿ ತಗೊಳ್ತಿರಲ್ಲ ಸಸಿಗಳನ್ನ, ಒಂದು 5 ನಿಮಿಷ ಡಿಪ್ ಮಾಡೋದು. ಕಿತ್ತಂತ ಸಸಿಗಳನ್ನ ಬೇರೆ ನೆನೆಸ್ಬಿಟ್ಟು ಆಮೇಲೆ ಹಂಗೆ ನಾಟಿ ಮಾಡುದು. ಬಹಳ ಈಜಿ ವಿಧಾನ. ಇದಕ್ಕೆ ನೆನೆಸ್ಬಿಟ್ಟು ತಕ್ಷಣ ನಾಟಿ ಮಾಡಬಹುದು. ನಾಡುವುದು ಏನ್ ತೊಂದ್ರೆ ಇಲ್ಲ, ಅದ್ರಲ್ಲೇ ಇದಿರ್ತದೆ. ಒಂದ್ 10 ನಿಮಿಷ ರೌಂಡ್ ಅಲ್ಲಿ ಅದ್ಬಿಟ್ಟು ಆಮೇಲೆ ನಾಟಿ ಮಾಡುವಂತದ್ದು. ಇಲ್ಲಿ ಕೂಡ ಬಹಳ ಅಂತ ಏನು ಇದಿಲ್ಲ, ನೀವು ಈಸಿಯಾಗಿ ಮಾಡುವಂತದ್ದು. ಹಾಗಾದ್ರೆ ಬಳಕೆ